ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ. ವಕ್ರದಂತ ಚಿಕಿತ್ಸೆ ಎಂದರೆ ಏನು, ಯಾಕೆ? ಈ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸಲಿದ್ದಾರೆ ಡಾಕ್ಟರ್ ವಿಜಯಲಕ್ಷ್ಮಿ ಬಸವರೆಡ್ಡಿ. ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಾಲಾ ಸಾಮ್ರಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಸಮಾಜದ ಎಲ್ಲರ ಸೇವೆಯಲ್ಲಿ ಎಸ್ಡಿಎಂ ಆಸ್ಪತ್ರೆ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ ಅಪಘಾತ ಚಿಕಿತ್ಸೆಗೆ ಎಸ್ಡಿಎಂ ಆಸ್ಪತ್ರೆ ಧಾರವಾಡ. ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ, ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ. ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ. ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ. ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಆತ್ಮೀಯ ಕೇಳುಗರೇ, ನಮಸ್ಕಾರ. ಎಸ್ಡಿಎಂ ಡಾಕ್ಟರ್ ಆರೋಗ್ಯ ಸಂವಾದದ 856ನೇ ಸಂಚಿಕೆಯಲ್ಲಿ ನಾವಿವತ್ತಿದ್ದೇವೆ. ಇವತ್ತಿನ ವಿಷಯ, ಬಾಯಿಯ ಸಂಪೂರ್ಣ ಆರೋಗ್ಯ ಹೇಗೆ ನಿಮ್ಮ ಒಟ್ಟಾರೆ ಆರೋಗ್ಯದ ಸೂಚಕ ಅನ್ನೋದು. ಇವತ್ತಿನ ನಿಮ್ಮ ಎಸ್ಡಿಎಂ ಡಾಕ್ಟರ್ ಡಾಕ್ಟರ್ ವಿಜಯಲಕ್ಷ್ಮಿ ಬಸವರೆಡ್ಡಿಯವರು. ಇವರು ಸಹ ಪ್ರಾಧ್ಯಾಪಕರಾಗಿ ಎಸ್ಡಿಎಂ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಧಾರವಾಡದಲ್ಲಿ ಕಾರ್ಯನಿರತರಾಗಿದ್ದಾರೆ. ಇವರು ಬಾಯಿಯ ಪರೀಕ್ಷೆ ಮತ್ತು ಕ್ಷಕಿರಣ ವಿಭಾಗದಲ್ಲಿ ಕಾರ್ಯನಿರತರು. ಇನ್ನು ಡಾಕ್ಟರ್ ವಿಜಯಲಕ್ಷ್ಮಿ ಅವರ ಪರಿಚಯ ನಿಮಗೋಸ್ಕರ. ಡಾಕ್ಟರ್ ವಿಜಯಲಕ್ಷ್ಮಿ ಬಸವರೆಡ್ಡಿ ಅವರು ಮೂಲತಃ ಹುಬ್ಬಳ್ಳಿಯವರು. ತಮ್ಮ BDS ಪದವಿಯನ್ನು ಇವರು 2003 ಕೇಲಿ ಮಹಾವಿದ್ಯಾಲಯದ ಕೇಲಿ ದಂತ ಮಹಾವಿದ್ಯಾಲಯ ಬೆಳಗಾವಿಯಿಂದ ಪಡೆದುಕೊಂಡಿದ್ದಾರೆ. 2010 ಇವರು MDS ಸ್ನಾತಕೋತ್ತರ ಪದವಿಯನ್ನು ದಂತ ಮಹಾವಿದ್ಯಾಲಯ ದಾವಣಗೆರೆಯಿಂದ ಪಡ್ಕೊಂಡಿದ್ದಾರೆ. 2011 SDM ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಬಾಯಿಯ ಪರೀಕ್ಷೆ ಮತ್ತು ಕ್ಷಕಿರಣ ವಿಭಾಗಕ್ಕೆ ಸೇರಿದಂಥ ಇವರು ಕಳೆದ 11 ಸೇವೆಯಲ್ಲಿ ನಿರತರಾಗಿದ್ದಾರೆ. ಪ್ರಸ್ತುತ ಇವರು ಸಹ ಪ್ರಾಧ್ಯಾಪಕರಾಗಿದ್ದಾರೆ. ಇದೀಗ ನಿಮಗೆ ತಿಳಿಸ್ದಂಗ ಡಾಕ್ಟರ್ ವಿಜಯಲಕ್ಷ್ಮಿ ಬಸವರೆಡ್ಡಿ ಅವರಿಗೆ ಸ್ವಾಗತ. ನಮಸ್ಕಾರ ಎಲ್ಲರಿಗೂ. ಆತ್ಮೀಯ ಕೇಳುಗರೇ, ಪ್ರತಿ ಬಾರಿಯಂತೆ ಈ ಸರೇನು ಡಾಕ್ಟರ್ ನಿಮಗೆ ಮೊದಲು ಮಹತ್ವದ ವಿಷಯಗಳನ್ನು ಹೇಳ್ತಾರೆ. ಆ ವಿಷಯಗಳನ್ನು ಕೇಳಿಕೊಂಡು ನೀವು ನಂತರ ಬಾಯಿಯ ಸಂಪೂರ್ಣ ಆರೋಗ್ಯ ಹೇಗೆ ನಿಮ್ಮ ಒಟ್ಟಾರೆ ಆರೋಗ್ಯದ ಸೂಚಕ ಅನ್ನೋದರ ಬಗ್ಗೆ ಪ್ರಶ್ನೆಗಳನ್ನು ಕೇಳಬಹುದು. ಬಾಯಿಯ ಆರೋಗ್ಯ ನಿಮ್ಮ ಒಟ್ಟಾರೆ ಆರೋಗ್ಯದ ಸೂಚಕ. ನಿಮ್ಮ ಬಾಯಿಯ ಆರೋಗ್ಯವು ನೀವು ತಿಳಿದಿರುವುದಕ್ಕಿಂತ ಹೆಚ್ಚು ಮುಖ್ಯವಾಗಿದೆ. ನಿಮ್ಮ ಬಾಯಿಯ ಆರೋಗ್ಯವು ನಿಮ್ಮ ಒಟ್ಟಾರೆ ಆರೋಗ್ಯದ ಬಗ್ಗೆ ಸುಳಿವು ನೀಡುತ್ತದೆ, ಹಾಗೂ ನಿಮ್ಮ ಬಾಯಿಯಲ್ಲಿರುವ ಸಮಸ್ಯೆಗಳು ನಿಮ್ಮ ದೇಹದ ಉಳಿದ ಭಾಗಗಳ ಮೇಲೆ ಪರಿಣಾಮ ಬೀರಬಹುದು. ನಿಮ್ಮ ಬಾಯಿಯಲ್ಲಿರುವ ಹಲ್ಲು ಹುಳುಕು, ವಸಡು ಕಾಯಿಲೆಗೆ ಕಾರಣವಾಗುವ ಬ್ಯಾಕ್ಟೀರಿಯಾಗಳು ನಿಮ್ಮ ರಕ್ತ ಪ್ರವಾಹದಿಂದ ಹೃದಯದ ಕೆಲವು ಭಾಗಗಳಿಗೆ ತಲುಪಬಹುದು. ಕೆಲವು ಸಂಶೋಧನೆಗಳ ಪ್ರಕಾರ ಹೃದಯ ರೋಗ ಮತ್ತು ಪಾರ್ಶ್ವವಾಯು ಬಾಯಿಯಲ್ಲಿನ ಬ್ಯಾಕ್ಟೀರಿಯಾ ಮತ್ತು ಸೋಂಕುಗಳಿಗೆ ಸಂಬಂಧಿಸಿರಬಹುದು ಎಂದು ಸೂಚಿಸುತ್ತವೆ. ಇದಲ್ಲದೆ ವಸಡು ರೋಗವು ಅಕಾಲಿಕ ಜನನ ಮತ್ತು ಕಡಿಮೆ ತೂಕದ ಶಿಶುವಿನ ಜನನಕ್ಕೂ ಕಾರಣವಾಗಬಹುದು. ಇದರ ಜೊತೆಗೆ ನಿಮ್ಮ ಬಾಯಿಯಲ್ಲಿರುವ ಕೆಲವು ಬ್ಯಾಕ್ಟೀರಿಯಾಗಳು ನಿಮ್ಮ ಶ್ವಾಸಕೋಶಕ್ಕೆ ತಲುಪಿ ನಿಮೋನಿಯಾ ಮತ್ತು ಇತರ ಉಸಿರಾಟದ ಕಾಯಿಲೆಗಳಿಗೆ ಕಾರಣವಾಗಬಹುದು. ಆದ್ದರಿಂದ ನೀವು ಈ ಎಲ್ಲ ಸಮಸ್ಯೆಗಳಿಂದ ದೂರವಿರಲು ನಿಮ್ಮ ಬಾಯಿಯಲ್ಲಿರುವ ವಿವಿಧ ಸಮಸ್ಯೆಗಳಿಗೆ ಆರಂಭದಲ್ಲಿಯೇ ಚಿಕಿತ್ಸೆ ಪಡೆಯುವುದು ಅತಿ ಮುಖ್ಯ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ದಂತ ಮಹಾವಿದ್ಯಾಲಯದಲ್ಲಿ ನಿಮ್ಮ ಬಾಯಿಯಲ್ಲಿರುವ ಎಲ್ಲ ಸಮಸ್ಯೆಗಳಿಗೆ ಚಿಕಿತ್ಸೆ ಲಭ್ಯವಿದೆ. ಎಸ್ಡಿಎಂ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಪೂಜ್ಯ ಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಸ್ಫೂರ್ತಿದಾಯಕ ದೃಷ್ಟಿಕೋನದಿಂದ 1986 ಉತ್ತರ ಕರ್ನಾಟಕದ ಧಾರವಾಡದಲ್ಲಿ ಸೇವೆ ಆರಂಭಿಸಿತು. ಶ್ರೀಕ್ಷೇತ್ರ ಧರ್ಮಸ್ಥಳದ ಬಲವಾದ ಸಾಮಾಜಿಕ ಮೌಲ್ಯಗಳು ಮತ್ತು ಸಮುದಾಯ ಸೇವೆ ಮೇಲೆ ಸ್ಥಾಪಿತವಾದ ಆಸ್ಪತ್ರೆ. ಈವರೆಗೂ ಉತ್ತರ ಕರ್ನಾಟಕದ ಮೂಲೆ ಮೂಲೆಗಳಿಂದ ಬರುವ ಸುಮಾರು 11 ಲಕ್ಷಕ್ಕೂ ಅಧಿಕ ರೋಗಿಗಳಿಗೆ ಚಿಕಿತ್ಸೆಯನ್ನು ಒದಗಿಸಿದೆ. ಇದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವಿಶ್ವವಿದ್ಯಾನಿಲಯದ ಒಂದು ಘಟಕ. ಕಲಿಕೆ ಕೇಂದ್ರಿತ ಶಿಕ್ಷಣ, ರೋಗಿ ಕೇಂದ್ರಿತ ಸೇವೆ ಮತ್ತು ಸಮುದಾಯ ಆಧಾರಿತ ಸಂಶೋಧನೆ ಈ ಸಂಸ್ಥೆಯ ದೃಷ್ಟಿಯಾಗಿದೆ. ಇಲ್ಲಿ ಕಡಿಮೆ ಶುಲ್ಕದಲ್ಲಿ ಉತ್ತಮ ಗುಣಮಟ್ಟದ ಸಾಮಾನ್ಯ, ವಿಶೇಷ ಮತ್ತು ತುರ್ತು ದಂತ ಚಿಕಿತ್ಸೆಯನ್ನು ನೀಡಲಾಗುತ್ತದೆ. ಇಲ್ಲಿ ನುರಿತ ದಂತ ವೈದ್ಯರಿಂದ ಚಿಕಿತ್ಸೆ ಪಡೆಯಲು ಇಚ್ಛಿಸುವ ಅನೇಕ ರೋಗಿಗಳ ಅನುಕೂಲಕ್ಕಾಗಿ ಸುಮಾರು 10 ವರ್ಷಗಳ ಹಿಂದೆ ವಿಶೇಷ ದಂತ ಚಿಕಿತ್ಸಾಲಯವನ್ನು ಆರಂಭಿಸಲಾಯಿತು. ಇದರ ಸೇವೆ ಪ್ರತಿನಿತ್ಯ ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 5 ಗಂಟೆಯವರೆಗೆ ಹಾಗೂ ಶನಿವಾರದಂದು ಬೆಳಿಗ್ಗೆ 9 ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಲಭ್ಯವಿರುತ್ತದೆ. ವಿಶೇಷ ದಂತ ಚಿಕಿತ್ಸಾಲಯದ ಸೇವೆಯನ್ನು ಮತ್ತಷ್ಟು ವಿಸ್ತರಿಸಲು ಏಕದಂತ ವಿಶೇಷ ದಂತ ಚಿಕಿತ್ಸಾಲಯದ ಉದ್ಘಾಟನೆ ಇದೇ ವರ್ಷ April 25 ಮಾಡಲಾಯಿತು. ಪ್ರತಿನಿತ್ಯ ಸಂಜೆ 5 ರಿಂದ ರಾತ್ರಿ 8 ಗಂಟೆಯವರೆಗೆ ಮತ್ತು ಶನಿವಾರ ಮಧ್ಯಾಹ್ನ 1 ಗಂಟೆಯಿಂದ ಸಾಯಂಕಾಲ 5 ಗಂಟೆಯವರೆಗೆ ಇದರ ಸೇವೆ ಜನರಿಗೆ ಲಭ್ಯವಿರುತ್ತದೆ. ಇದು ಸಂಜೆಯ ವಿಶೇಷ ದಂತ ಚಿಕಿತ್ಸಾಲಯವಾಗಿದ್ದು ಇಲ್ಲಿಯೂ ಕೂಡ ನುರಿತ ದಂತ ವೈದ್ಯರಿಂದ ನಿಮ್ಮ ಎಲ್ಲಾ ರೀತಿಯ ದಂತ ಸಮಸ್ಯೆಗಳಿಗೆ ಅತ್ಯಾಧುನಿಕ ಚಿಕಿತ್ಸೆಯನ್ನು ಕೂಡಲೇ ನೀಡಲಾಗುತ್ತದೆ. ಇದರಿಂದ ಶಾಲಾ ಕಾಲೇಜಿನ ಮಕ್ಕಳು ತಮ್ಮ ತರಗತಿಗಳನ್ನು ತಪ್ಪಿಸದೆ ಮತ್ತು ನೌಕರರು ರಜೆ ತೆಗೆದುಕೊಳ್ಳದೆ ತಮ್ಮ ಎಲ್ಲಾ ರೀತಿಯ ದಂತ ಸಮಸ್ಯೆಗಳಿಗೆ ಇಲ್ಲಿ ಚಿಕಿತ್ಸೆಯನ್ನು ಪಡೆಯಬಹುದು. ಇಲ್ಲಿ ಸಾಮಾನ್ಯವಾದ ಹಲ್ಲಿನ ಚಿಕಿತ್ಸೆಗಳಾದ ಹುಳುಕು ಹಲ್ಲಿನ ಚಿಕಿತ್ಸೆ, ಹಲ್ಲು ಕೀಳುವುದು, ವಕ್ರದಂತ ಚಿಕಿತ್ಸೆ, ಹಲ್ಲುಗಳನ್ನು ಸ್ವಚ್ಛಗೊಳಿಸುವುದು, ಹಲ್ಲುಗಳ ಜೋಡಣೆ, ಎಕ್ಸ್ರೇ ಸೌಲಭ್ಯದ ಜೊತೆಗೆ ಅತ್ಯಾಧುನಿಕ ಚಿಕಿತ್ಸಾ ವಿಧಾನಗಳಾದ ಮೈಕ್ರೋ ಎಂಡೋಡಾಂಟಿಕ್ಸ್, ಲೇಸರ್ ಚಿಕಿತ್ಸೆ, ಇಂಪ್ಲಾಂಟ್ ಚಿಕಿತ್ಸೆ, ಸೀಳು ತುಟಿಯ ಚಿಕಿತ್ಸೆ, ಅತ್ಯಾಧುನಿಕ ವಕ್ರದಂತ ಚಿಕಿತ್ಸೆ, 3D ಎಕ್ಸ್ರೇ ಅಂದರೆ ಡೆಂಟಲ್ CBCT ಹಾಗೂ ಕ್ಯಾಡ್ಕ್ಯಾಮ್ ಯಂತ್ರವನ್ನು ಬಳಸಿ ಹಲ್ಲುಗಳಿಗೆ ಕ್ಯಾಪ್ ಮತ್ತು ಬ್ರಿಜ್ ನೀಡುವ ಚಿಕಿತ್ಸೆಯ ಸೌಲಭ್ಯವು ಲಭ್ಯವಿದೆ. ಅಂದರೆ ನೀವು ನಿಮ್ಮ ಎಲ್ಲ ರೀತಿಯ ದಂತ ಸಮಸ್ಯೆಗಳಿಗೆ ಒಂದೇ ಸ್ಥಳದಲ್ಲಿ ಸಂಪೂರ್ಣ ಚಿಕಿತ್ಸೆಯನ್ನು ಇಲ್ಲಿ ಪಡೆದುಕೊಳ್ಳಬಹುದು. ಆತ್ಮೀಯ ಕೇಳುಗರೆ, ಡಾಕ್ಟರ್ ವಿಜಯಲಕ್ಷ್ಮಿ ಅವರು ಹೇಳಿದಂತಹ ಎಲ್ಲ ವಿಷಯಗಳನ್ನು ನೀವು ಕೇಳಿದ್ರಲ್ಲ, ಇನ್ನು ನಿಮ್ಮ ಪ್ರಶ್ನೆಗಳಿಗೆ ನೀವು ನೇರವಾದಂತಹ ಉತ್ತರಗಳನ್ನು ಡಾಕ್ಟರ್ ವಿಜಯಲಕ್ಷ್ಮಿ ಅವರಿಂದ ಪಡ್ಕೊಳ್ಬಹುದು. ಮೇಡಮ್, ಬಾಯಿಯ ಆರೋಗ್ಯ ಅಂತ ಹೇಳಿದ್ರಿ, ಬಹಳಷ್ಟು ಮಂದಿ ಈ ರೀತಿ ಬಾಯಿಯ ಆರೋಗ್ಯ ಬಹಳ ಮುಖ್ಯ ಅಂತ ತಿಳ್ಕೊಂಡು ಒಂದು 10-12 ನಿಮಿಷ ಬ್ರಷ್ ಮಾಡ್ತಿರ್ತಾರ ಅಂತವ್ರಿಗೆ ಏನು ಹೇಳ್ತೀರಿ? ಅಷ್ಟು ಮಾಡಬೇಕಾ ಅಂತ? ಅಷ್ಟು ಬೇಕಾಗಿಲ್ಲ ಮೇಡಮ್. ಆ್ಯಕ್ಚುಲಿ ಅದಕ್ಕೆ 2 ನಿಮಿಷಗಿಂತ ಕಡಿಮೆ ಅಂದರೂ ಸಾಕು, ಅಷ್ಟು ಮಾಡಿದರೆ ಸಾಕು. ಅದನ್ನು ದಿವಸಕ್ಕೆ 2 ಬಾರಿ ಮಾಡಬೇಕು, ಬೆಳಗ್ಗೆ ಮತ್ತು ರಾತ್ರಿ. ಮೇಡಮ್, ಈ 2 ನಿಮಿಷದಕ್ಕಿಂತ ಹೆಚ್ಚಿನ ಬ್ರಷಿಂಗ್ ಏನು ಮಾಡ್ತಾರಲ್ಲ, ಅದರಿಂದ ಏನು ಪರಿಣಾಮ ಆಗ್ತದೆ ಅಂತ ಅಂದರೆ, ನಮ್ಮ ಹಲ್ಲಿನ ಮೇಲೆ 3 ಪದರಗಳಿರ್ತಾವೆ. ಮೇಲಿನ ಪದರು ಅತಿ ಗಟ್ಟಿಯಾದ ಪದರು, ಅದಕ್ಕೆ ನಾವು ಎನಾಮಲ್ ಅಂತ ಹೇಳ್ತೀವಿ. ಈಗ ನೀವು ಜಾಸ್ತಿ ಹೊತ್ತು ಬ್ರಷ್ ಮಾಡಿದರೆ ಅದು ಸೌಕಳಿ ಬರ್ತವೆ, ಅಂದರೆ ಮೇಲಿಂದು ಒಂದು ಪದರಲ್ಲ ಅದು ಸೌದು ಹೋಗುತ್ತೆ. ಅದರಿಂದ ಕೆಳಗಿಂದು ಒಂದು ಪದರ ಏನಿರುತ್ತಲ್ಲ ಅದರೊಳಗೆ ಅದು ಹೊರಗಡೆ ಬಂದು ಅದರಿಂದ ನಿಮ್ಮ ಹಲ್ಲು ಜುಮ್ ಆಗ್ಬೋದು, ನೋವು ಶುರುವಾಗ್ಬೋದು, ಈ ಥರ ಎಲ್ಲ ತೊಂದರೆಗಳಾಗ್ಬೋದು. ಮೇಡಮ್, ನಮ್ಮ ಮೊದಲನೇ ಕಾಲ್. ಹಲೋ ಹಲೋ, SDM ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ಹಲೋ, ನಮಸ್ತೆ ಮೇಡಮ್ ರೀ. ನಮಸ್ತೆ, ಹೇಳ್ರಿ. ನಾನು ಶಿವಲಿಂಗ ಹಿರೇಮಠ ಮಾತಾಡಿದ್ರೆ, ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮುಗುಳ್ ಕೊಟ್ರಿ. ಹಾ ಹೇಳ್ರಿ ಮೇಡಮ್. ನನ್ನ ಪ್ರಶ್ನೆ ಅಂದ್ರೆ, ಬಾಯಿ ಸ್ವಚ್ಛತೆಯನ್ನ ಇನ್ನು ತಣ್ಣೀರಿನಿಂದ ಮಾಡ್ಬೇಕು, ಬಿಸಿನೀರಿಂದ ಮಾಡಿದ್ರೆ ಒಳ್ಳೇದ್ರು? ಅಲ್ಲ, ಬಿಸಿನೀರ್ ಬೇಕಾಗಿಲ್ಲ, ನೀವು ತಣ್ಣೀರಿಂದನ ಮಾಡ್ಬೋದು. ಅದೇ ನಾ ಹೇಳ್ದಲ್ಲ, ಕರೆಕ್ಟ್ 2 ಸತಿ ದಿವಸಕ್ಕೆ ಬ್ರಷ್ ಮಾಡಬೇಕು, ಆಮೇಲೆ ತಿಂದು ಏನಾದರೂ ತಿಂದ್ಮೇಲೆ ಬಾಯಿ ಮುಕ್ಕಳಿಸ್ಬೇಕು. ಅದು ಮೊದಲನೇ ಕಾರ್ಯ ನೀವು ಮಾಡಬೇಕಿರೋದು, ಬಾಯಿ ಸ್ವಚ್ಛ ಇಟ್ಕೊಳ್ಳಿ. ಮೇಡಮ್ ರೀ, ಈಗ ನಾಲಿಗೆ ಒಡೆದಿರ್ತೈತಲ್ರಿ, ಏನು ಕಾರಣ ಇರ್ಬೋದು ರೀ? ಅದಕ್ಕೆ ಭಾಳಷ್ಟು ಕಾರಣ ಇದಾವೆ ರೀ. ಅದರೊಳಗೆ ಒಂದಂದ್ರೆ ನೀವು ಸಾಕಷ್ಟು ಮಸಾಲೆ ಪದಾರ್ಥ ತಿನ್ನೋದು, ಅಥವಾ ನಿಮ್ಮ ರಕ್ತದೊಳಗೆ ರಕ್ತಹೀನತೆ ಇರೋದು, ಅಂದರೆ ಈಗ ಐರನ್ ಅಂತೀವಿ, ಈಗ ಕಬ್ಬಿಣದ ಅಂಶ ಕಡಿಮೆ ಇರೋದು, ಕೆಲವೊಂದು ವಿಟಮಿನ್ ಕೊರತೆ ಇರೋದು, ಅದೆಲ್ಲ ಕಾರಣ ಇರ್ತಾವೆ ರೀ. ಅದಕ್ಕೆ ಬೇರೆ ಬೇರೆ ಕಾರಣ ಇದಾವೆ. ಹಾ, ಸಿಗ್ತದಲ್ರಿ, ಕೊಡ್ಬೋದು ಚಿಕಿತ್ಸೆ, ಕೊಡ್ಬೋದು. ಹಲೋ ಮೇಡಮ್, ನಮಸ್ಕಾರ. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತೀರಿ? ಶಂಕರ್ ಸರ್ ಅಂತ ಮಾತಾಡಿದ್ರು ಮೇಡಮ್. ಶಂಕರ್ ಸರ್ ಎಲ್ಲಿಂದ? ಬೆಳಗಾವಿಯಿಂದ ಮೇಡಮ್. ಬೆಳಗಾವಿಯಿಂದ ಮಾತಾಡ್ತೀರಿ ಮೇಡಮ್? ಒಂದ್ ಎರಡು ಪ್ರಶ್ನೆ ಇದ್ರಿ ಮೇಡಮ್. ಹೇಳ್ರಿ. ಮೊದಲನೇದು, ಈ ಹಲ್ಲುಗಳನ್ನ 6 ತಿಂಗಳಿಗೆ ಒಂದ್ಸಲ ಸ್ವಚ್ಛ ಮಾಡಿಸ್ಬೇಕು ಅಂತ ಹೇಳ್ತಾರಲ್ರಿ ಮೇಡಮ್, ಅದು ಮಾಡಿಸ್ಬೇಕು ಅಥವಾ ಮಾಡಿಸ್ಬಾರ್ದು? ಇಲ್ಲ, ಮಾಡಿಸ್ಬೇಕು, ಮಾಡಿಸ್ಬೇಕು. ಅದನ್ನ ಅಂದ್ರೆ ಮೊದಲಿನ ಅವ್ರು ನಮ್ಮ ಹಿರಿಯರು ಯಾರು ಹಲ್ಲನ್ನ ಸ್ವಚ್ಛ ಮಾಡಿಸ್ತಾ ಇರ್ಲಿಲ್ಲ. ಈಗ ಇವೆಲ್ಲ ನೀವು ಡೆಂಟಿಸ್ಟ್ ಹೇಳ್ತಾ ಇದ್ರಿ ಮಾಡಬೇಕು ಅಂತ ಹೇಳಿ, ಇದು ಎಷ್ಟು ಸೂಕ್ತ ಅನ್ನೋದು ಒಂದು ಪ್ರಶ್ನೆ. ಈಗ ನಾವು ಯೂಶ್ವಲಿ ನಾವು ಎಲ್ಲ ರೋಗಿಗಳಿಗೆ ಏನ್ ಹೇಳ್ತೀವಿ ಅಂದ್ರೆ, ಯಾರಿಗೆ ಈಗ ತಂಬಾಕು ಎಲೆಡಿಕೆ ಹಾಕುವ ಅಭ್ಯಾಸ ಇರೋದಿಲ್ಲ, ಅವರಿಗೆ ಕನಿಷ್ಠ ವರ್ಷಕ್ಕೆ ಒಂದು ಸತಿ ಆದ್ರೂ ಹಲ್ಲು ಸ್ವಚ್ಛ ಮಾಡಬೇಕು ಅಂತ. ಅದೇ ತಂಬಾಕು ಎಲೆಡಿಕೆ ಅಂಥವ್ರಿಗೆಲ್ಲ ಏನು ಅಭ್ಯಾಸ ಇರುತ್ತಲ್ಲ, ಅವರಿಗೆ 6 ತಿಂಗಳಿಗೆ ಒಂದ್ಸತಿ ಹಲ್ಲಿನ ಪರೀಕ್ಷೆ ಮಾಡಿಸ್ಕೊಂಡು ಸ್ವಚ್ಛ ಮಾಡಿಸ್ಕೋಬೇಕು. ಅಂದ್ರೆ ಏನ್ರಿ ಮೇಡಮ್, ಈ ಹಲ್ಲುಗಳನ್ನ ಸ್ವಚ್ಛ ಮಾಡುವುದರಿಂದ ಹಲ್ಲಿನ ನಡುವೆ ಸಂದ ಬೀಳ್ತದ ಮತ್ತು ಹಲ್ಲು ಉದ್ದ ಆಗ್ತಾವ ಅನ್ನೋದು ಒಂದು? ಇಲ್ಲ, ಅದು ತಪ್ಪು ಕಲ್ಪನೆ ರೀ. ಅದೇನಾಗ್ತೈತಿ, ನೀವು ತಂಬಾಕು ಎಲೆಡಿಕೆ ಅಥವಾ ಬೇರೆ ತಿಂದಿದ ಅಂಶ ಎಲ್ಲ ನಿಮ್ಮ ಒಸಡಿನ ಸುತ್ತ ಕಟ್ಕೊಂಡು ಅದ್ರೊಳಗೆ ಬಾವು ಬಂದು ಒಸಡು ಜರಿತೈತ್ರಿ. ಸೊ ಅದನ್ನ ತಿಲ್ಲಾರ್ದವ್ರಿ ಮೇಡಮ್, ಅಗದಿ ಯಾವುದೇ ಹ್ಯಾಬಿಟ್ ಇರ್ಲಾರ್ದವ್ರು. ಹಾ, ಅದನ್ನು ಅದೇ ನಾವು ದಿನಂಪ್ರತಿ ಏನು ಆಹಾರ ತಿಂತೀವಲ್ಲ ಅದನ್ನು ಒಸಡು ಸುತ್ತಲೂ ಕಟ್ಕೊಂಡು ಬಾವು ಬರ್ತದೆ, ಅದಕ್ಕೆ ವರ್ಷಕ್ಕೆ ಕನಿಷ್ಠ ಒಂದು ಸತಿ ಆದರೂ ಹಲ್ಲು ಕ್ಲೀನ್ ಮಾಡಿಸ್ಬೇಕು. ಸರಿ ಮೇಡಮ್. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತೀರಿ? ನಾವು ದಾಳಿಂದ ವೀರನಗೌಡ ಪಾಟೀಲ್ ಮೇಡಮ್ ಮಾತಾಡೋದು. ಹಾ ವೀರನ್ ಗೌಡ್ರೆ, ನಿಮ್ಮ ಪ್ರಶ್ನೆ ಕೇಳ್ರಿ ಡಾಕ್ಟರ್ಗೆ. ಮೇಡಮ್, ಈಗ ಹಲ್ಲಿಂದ ಟ್ರೀಟ್ಮೆಂಟ್ ಆದ್ಮೇಲೆ ಸಾಲ್ಟ್ ನೀರ್ ಮಾಡ್ಲಿಕ್ಕೆ ಹೇಳ್ತಾರೆ ಫಸ್ಟ್ ಒಂದ್ ಸಮ್ ಫ್ಯೂ ಡೇಸ್. ಏನ್ ಮಾಡ್ಬೇಕು ಅದನ್ನ ಸ್ವಲ್ಪ ಮಧ್ಯ ಯಾವಾಗ ಅಂದ್ರೆ, ನೀವು ಉಪ್ಪಿನ ನೀರ್ ಮುಕ್ಕಳಿಸ್ಬೇಕಂತಾರ ಅಂತ ಹೇಳ್ತೀರಿ, ಹೌದಿಲ್ರಿ? ಸಾಲ್ಟ್ ನೀರ್ ಅಂದ್ರೆ ಅದು ಒಂದ್ರಿ ಮೇಡಮ್. ಅದನ್ನ ಸ್ವಲ್ಪ ನಡಕ್ ಯಾವಾಗಾದ್ರೂ ಮಾಡ್ತಾ ಇದ್ರೆ ಹಲ್ಲು ಬಿಗಿ ಆಗ್ತಾವ ಅಂತ ಒಂದು ಜನರಲ್ಲಿ ಒಪಿನಿಯನ್ ಇದೆ ಮೇಡಮ್, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಏನು ಹೇಳ್ತೀರಾ? ಅದು ಎಲ್ಲ ಕೇಸಸ್ ಒಳಗೆ ನಿಮಗೆ ಅನುಕೂಲ ಆಗ್ಲಿಕ್ಕಿಲ್ಲ. ಅದು ಏನು ಇದೆ ಅದನ್ನ ಫಸ್ಟ್ ಚಿಕಿತ್ಸೆ ಕೊಡ್ಬೇಕ್ರಿ. ಚಿಕಿತ್ಸೆ ಕೊಟ್ಟಾದ್ಮೇಲೆ ನೀವು ಉಪ್ಪಿನ ನೀರ್ ಉಪಯೋಗ ಮಾಡೋದು ನಡೆಯುತ್ತೆ. ಹಂಗೆ ಆದ್ರೆ ಹಂಗೆ ನೀವು ಉಪ್ಪಿನ ನೀರ್ ಉಪಯೋಗ ಮಾಡಿದ್ರೆ ಅದು ಲಾಭ ಸಿಗ್ಲಿಕ್ಕಿಲ್ಲ. ಆಮೇಲೆ ಮೇಡಮ್, ಈಗ ಬ್ರಷ್ ನೀವು ಮಾಡುವಾಗ ಹೇಳಿದ್ರೆ ಈಗ ಟಂಗ್ ಕ್ಲೀನರ್ ಅಂತ ಬ್ರಷ್ ಹಿಂದ್ಗಡೆ ಒಂದ್ ಇರ್ತದಲ್ಲ, ಅದನ್ನು ಎರಡು ಇನ್ಕ್ಲೂಡಿಂಗ್ 2 ಮಿನಿಟ್ಸ್ ಅಲ್ಲೇನೆ ಅದನ್ನು ಮುಗಿಸ್ಬೇಕು. ಹೌದು ಹೌದು. ಹಲೋ, ನಿಮ್ಮ ರೇಡಿಯೋ ಸೆಟ್ ಇಂದ ಸ್ವಲ್ಪ ದೂರ ಬಂದು ಪ್ರಶ್ನೆ ಕೇಳ್ಬೇಕ್ರಿ. ತಮ್ಮ ಹೆಸರಮ್ಮ, ಎಲ್ಲಿಂದ ಕರೆ ಮಾಡ್ತೀರಿ? ನಾನು ಐರಸಂಗ ಮೇಡಮ್, ಇಂಡಿ ತಾಲೂಕು ಬಿಜಾಪುರ ಜಿಲ್ಲಾ. ಹೇಳ್ರಿ ಮಾ, ತಮ್ಮ ಹೆಸರು ಹೇಳಲಿಲ್ಲ ನೀವು. ರಂಜಾನ್ಬಿ ಮೇಡಮ್. ರಂಜಾನ್ಬಿ ಅವರು ಪ್ರಶ್ನೆ ಕೇಳ್ರಿ. ಹಲ್ಲು ಸವಿದ್ರೆ ಏನ್ ಮಾಡ್ಬೇಕ್ರಿ ಮೇಡಮ್? ಅದೇ ನಾನು ಹೇಳ್ದೆ ಅಲ್ಲ, ಹಲ್ಲು ಸವಿತಾವಂದ್ರೆ ನೀವೇನ್ ನಿಮ್ ಹಲ್ಲು ತಿಕ್ತಿರಲ್ಲ ಅದ್ರದ್ದು ಮೆಥಡ್ ಸರಿ ಇರೋದಿಲ್ಲ. ನೀವು ಬಹಳ ಫೋರ್ಸ್ ಹಾಕಿ ನಿಮ್ ಹಲ್ಲು ತಿಕ್ತಿರಿ, ಅಥವಾ ನೀವು ಉಪಯೋಗ ಮಾಡೋ ಬ್ರಷಿನ್ ಬ್ರಿಸಲ್ ಏನಿರ್ತಾವಲ್ಲ ಅವು ಬಹಳ ಗಟ್ಟಿ ಇರ್ತಾವ, ಅದನ್ನ ಮೊದಲು ಅದನ್ನ ಚೇಂಜ್ ಮಾಡ್ಬೇಕಾಗ್ತೈತಿ. ಅದಲ್ದ ಹಲ್ಲು ಬಹಳ ಸವ್ದಿದ್ರೆ ಅದೇ ಅದನ್ನ ಎಕ್ಸ್ರೇ ತೆಗೆದು ನೋಡ್ಬೇಕಾಗ್ತೈತೆ, ಅದು ಉಳ್ಸಕ್ ಬರುತ್ತೋ ಇಲ್ಲೋ ಅದಕ್ಕೆ ಏನಾದ್ರೂ ಚಿಕಿತ್ಸೆ ಕೊಡ್ಬೋದು ಅಂತ ನೋಡಿ ಅದನ್ನ ನಾವು ಡಿಸೈಡ್ ಮಾಡ್ಬೇಕು. ಹಂಗೆ ಮೇಡಮ್, ನೀವು ಹಲ್ಲು ಬ್ರಷ್ ಮಾಡೋದ್ರ ಬಗ್ಗೆ ಹೇಳಿದ್ರಿ, ಮೆತ್ತಗಿನ ಬ್ರಷ್ ಅಂದ್ರೆ ಸಾಫ್ಟ್ ಬ್ರಷ್ ಯೂಸ್ ಮಾಡಬೇಕು, ಉಪಯೋಗ ಮಾಡಬೇಕು ಅಂತೀರಿ ನೀವು. ಬ್ರಷ್ ಅಲ್ಲಿ ಬೇರೆ ಬೇರೆ ತರ ಇರ್ತವ ಅಂದ್ರೆ ಬ್ರ್ಯಾಂಡ್ ಹೆಸರು ಹೇಳಲಾರ್ದ ಯಾವ ರೀತಿ ಬ್ರಷ್ ಇದ್ರೆ ಉತ್ತಮ? ಈಗ ಹಲ್ಲಿನ ಮೇಲೆ ಏನು ಬ್ರಿಸಲ್ ಇರ್ತಾವಲ್ಲ ಅದ್ರೊಳಗೆ 3 ಕ್ಯಾಟಗರಿ ಅಂತ ಇರ್ತದೆ, ಒಂದು ಸಾಫ್ಟ್, ಮೀಡಿಯಮ್, ಹಾರ್ಡ್. ಹಾ, ಬ್ರಷಿನ ಬ್ರಿಸಲ್ಸ್ ಒಳಗನ 3 ತರ? ಹೌದು ಹೌದು. ಅಂದ್ರೆ ಬ್ರಿಸಲ್ ಅಂದ್ರೆ ಒಂದೊಂದು ಎಳಿ ಒಂದೊಂದು ಎಳಿ. ಹಾ, ಅದು ಬ್ರಷ್ ಮೇಲೆ ಏನು ಎಳೆಗಳು ಇರ್ತಾವಲ್ಲ ಅವು ಹಾರ್ಡ್, ಮೀಡಿಯಮ್, ಸಾಫ್ಟ್ ಅಂತ ಇರ್ತವೆ, ಆ ಪ್ಯಾಕೆಟ್ ಮೇಲೆ ಕೊಟ್ಟಿರ್ತಾರೆ. ಸೊ ನಾವು ಯೂಶ್ವಲಿ ಈ ಪೇಷಂಟ್ಸಿಗೆ ಅಂದರೆ ರೋಗಿಗಳಿಗೆ ಏನು ಹೇಳ್ತೀವಿ ಅಂದರೆ, ನಾವು ಮೀಡಿಯಮ್ ಯೂಸ್ ಮಾಡಿರಿ, ಹಾರ್ಡ್ ಯೂಸ್ ಮಾಡಬೇಡ್ರಿ ಅಂತ. ಹಾರ್ಡ್ ಯೂಸ್ ಮಾಡಿದರೆ ಹಲ್ಲು ಬೇಗ ಸವಿಬಹುದು, ಅದರಿಂದ ನೀವು ಮೀಡಿಯಮ್ ಅಂತ ಪ್ಯಾಕೆಟ್ ಮೇಲೆ ಏನು ಬರೆದಿರ್ತೈತೋ ಅದನ್ನು ನೋಡಿ ತಗೊಂಡ್ರೆ ಒಳ್ಳೆಯದು. ಹಲೋ, ಹಲೋ, ರೇಡಿಯೋ ಸೆಟ್ಟಿಂದ ಸ್ವಲ್ಪ ದೂರ ಬಂದು ನಿಮ್ಮ ಪ್ರಶ್ನೆ ಕೇಳಬೇಕು. ಹಲೋ ಹಲೋ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತೀರಿ? ನಾನು ಗಟ್ಟೋಳಿಂದ ಪುಂಡಲೀಕ್ ಅಂತ ಮಾತಾಡಿದ್ರೆ. ಪುಂಡಲೀಕ್ ಅವರು ಮೇಡಮ್, ನಾನು ಹಲ್ಲು ರೀ ಅರ್ಧ ಕಚ್ಚಿ ಮುರಿದವ್ರಿ ಒಂದಿಷ್ಟ, ಅವಕ್ಕೇನು ಮಾಡಾಕ್ತಿವಾಕ್ ಬರ್ತಿತ್ತು ಅಥವಾ ದುಡ್ಸಾಕ್ ಬರ್ತಿತ್ತು ಅಂತ ಹೇಳ್ತೇನೆ. ಅದನ್ನ ನೋಡ್ಬೇಕು ಅಂದ್ರೆ ಅದ್ರದ್ದು ಒಂದು ಎಕ್ಸ್ರೇ ತೆಗೆದು ನೋಡ್ಬೇಕು, ಎಲ್ಬಿನ್ ಸಪೋರ್ಟ್ ಎಲ್ಲ ಕರೆಕ್ಟ್ ಇದ್ರೆ ಉಳಿಸಬಹುದು. ಅದನ್ನ ಬಂದು ನೀವು ಪರೀಕ್ಷೆ ಮಾಡ್ಕೊಳ್ಳಿ. ಒಂದು ಕಿತ್ತು ಇದಾವ್ರಿ, ಕೆಲವೊಂದು ಅರ್ಧ ಕಸಿ ಮುರಿದವು, ಒಂದೊಂದು ನಾಲ್ಕು ಅದಾವ್ರಿ. ಅದೇ ಅಲ್ಲ, ಅದಕ್ಕೆ ಎಕ್ಸ್ರೇ ತೆಗೆದು ನೋಡಿ, ಎಲ್ಬಿನ್ ಸಪೋರ್ಟ್ ಎಲ್ಲ ನೋಡಿ ಆಮೇಲೆ ಅದನ್ನ ಚಿಕಿತ್ಸೆ ನಾವು ಪ್ಲಾನ್ ಮಾಡ್ಬೇಕು. ಹೌದು, ನೀವು ಅದಕ್ಕೆ ನೀವು ಪರೀಕ್ಷೆ ಮಾಡಿಸ್ಕೋಬೇಕು ಫಸ್ಟ್. ಹಲೋ ಹಲೋ ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ, ಯಾರು ಕರೆ ಮಾಡೋದು? ನಮಸ್ತೆ ಮೇಡಮ್. ಹಾ ನಮಸ್ತೆ, ಹೇಳ್ರಿ. ನಾ ಗುಲ್ಬರ್ಗ ಜಿಲ್ಲೆ ಚಿತ್ತಾಪುರ ತಾಲೂಕು ತನ್ಸ್ನೋಳಿ ಎಸ್ ಗ್ರಾಮದಿಂದ ಲಾಲ್ ಮೊಹಮ್ಮದ್ ಮಾತಾಡಿದ್ರಿ ಮೇಡಮ್. ಹೇಳ್ರಿ ಲಾಲ್ ಮೊಹಮ್ಮದ್, ನಿಮ್ ಪ್ರಶ್ನೆ ಕೇಳ್ರಿ. ಮೇಡಮ್ ಅವ್ರ, ಬಹಳಷ್ಟು ಮಂದಿಗೆ ಹಲ್ಲುಗಳು ಮ್ಯಾಗಿಂದು ಅಕಳಿಗಳು ಕಿತ್ತಿರ್ತಾವ, ಅದು ಏನ್ ಕಾರಣ, ಎದಕ್ಕೆ ಆಗ್ತಾವ? ಮತ್ತ ಕೆಲವೊಂದು ಹಲ್ಲುಗಳು ಹೋದವರಿಗೂ ಲಾಸ್ಟ್ ಬೇರುಗಳು ಉಳಿದು ಅವನು ಇದು ಆಗ್ತಿರ್ತಾವ, ಅದಕ್ಕೆ ಏನ್ ಇದಕ್ಕೆ ಪರಿಹಾರ ಏನಂತ ಕೇಳೋದು. ಹಾ, ಅದೇ ನಾನು ಹೇಳ್ದೆ ಅಲ್ಲ, ಈಗ ಹಲ್ಲು ಗಟ್ಟಿಯಾಗಿ ಉಳಿಬೇಕಂದ್ರೆ ಮೊದಲು ಹಲ್ಲಿಂದು ಹಲ್ಲಿನ ರಕ್ಷಣೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಅದಲ್ಲದೆ ನಮ್ಮ ಹಲ್ಲಿನ ಸುತ್ತಮುತ್ತಲು ಏನು ವಸಡು ಇರ್ತಾವಲ್ಲ, ಅದರದ್ದು ಆರೋಗ್ಯ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ಸೊ ಹಲ್ಲಿನ ರಕ್ಷಣೆ ಮಾಡ್ಕೊಳ್ಳೋದು ಅಂದರೆ ನೀವು ಕರೆಕ್ಟಾಗಿ ಬ್ರಷ್ ಮಾಡೋದು, ದಿವಸಕ್ಕೆ ಎರಡು ಸತಿ ಬ್ರಷ್ ಮಾಡೋದು. ನಾನು ಈಗಲೇ ಹೇಳಿದೆ ಯಾವ ಥರ ಬ್ರಷ್ ಯೂಸ್ ಮಾಡಬೇಕು ಆ ಥರ. ಈಗ ಕೆಲವೊಬ್ರು 10 ನಿಮಿಷ ಬ್ರಷ್ ಮಾಡೋದು, ಹಾರ್ಡ್ ಜೋರಾಗಿ ತಿಕ್ಕೋದು, ಅದರಿಂದ ಹಲ್ಲು ಸವಿಬಹುದು, ಹಲ್ಲು ಇದಾಗ್ಬೋದು. ಆಮೇಲೆ ಬಹಳ ಜನಕ್ಕೆ ಹಲ್ಲು ಹುಳುಕಾಗಿರೋದೇ ಗೊತ್ತಿರೋದಿಲ್ಲ. ಅದನ್ನ ಆರಂಭಿಕ ಹಂತದಲ್ಲೇ ಹಲ್ಲು ಹುಳುಕನ್ನ ನಾವು ಚಿಕಿತ್ಸೆ ಕೊಟ್ಟರೆ ನಿಮ್ಮ ಹಲ್ಲನ್ನು ನೀವು ಉಳಿಸ್ಕೋಬೋದು. ಅದೇ ಅದು ಬಹಳ ಆದಾಗ ಬಂದರೆ ಹಲ್ಲು ಕೀಳ್ಬೇಕಾಗತ್ತೆ ರೀ. ಹಂಗೆ ಇಲ್ಲ ಮೇಡಮ್, ಬೇರುಗಳು ಸಹಿತ ಉಳಿತಾವಲ್ರಿ, ಅದಕ್ಕೆ ಅದೇ ಕೆಲವೊಬ್ರಿಗೆ ಹಲ್ಲು ಹುಳುಕಾಗಿ ಅದು ನೋವು ಆಗ್ದೇನೆ ಬರೀ ಬೇರು ಉಳ್ಕೊಂಡ್ಬಿಡ್ತಾವ್ರಿ, ಅವಾಗ ನಾವು ಏನು ಚಿಕಿತ್ಸೆ ಮಾಡೋಕ್ಕಾಗೋದಿಲ್ಲ, ಅದನ್ನು ತೆಗಿಲೇಬೇಕಾಗತ್ತೆ. ಹಂಗೆ ಮೇಡಮ್ ನೀವು ಹೇಳ್ತಾ ಇದ್ರಿ, ನೀವು ಮಾಹಿತಿ ಕೊಡಬೇಕಾರ, ಬಾಯಿಯ ಆರೋಗ್ಯಕ್ಕೂ ಹೃದಯದ ಆರೋಗ್ಯಕ್ಕೂ ಸಂಬಂಧ ಐತಿ ಅಂಥೇಳಿ. ನಾ ಇನ್ನೂ ಒಮ್ಮೆ ಕೇಳ್ತೀನಿ ಅದು ಹೆಂಗ ಅಂತ. ಹಾಂ, ಅದು ಹೆಂಗಂದ್ರೆ, ಈ ಕೆಲವೊಂದು ಸ್ಟಡೀಸ್ ಸಂಶೋಧನೆ ಮಾಡ್ಯಾರಿ, ಏನಂದರೆ ನಮ್ಮ ಬಾಯಿಯೊಳಗೆ ಏನು ಈ ಹುಳುಕಲ್ಲು ಈ ವಸಡಿನ ರೋಗ ಏನು ಬರ್ತೈತಲ್ಲ, ಅದರೊಳಗೆ ಕೆಲವೊಂದು ಬ್ಯಾಕ್ಟೀರಿಯಾ ಏನಿರ್ತಾವಲ್ಲ, ಆ ಬ್ಯಾಕ್ಟೀರಿಯಿಂದ ಕೆಲವೊಂದು ವಿಷಕಾರಿ ಪದಾರ್ಥ ನಮ್ಮ ರಕ್ತ ಪ್ರವಾಹದಿಂದ ಹೃದಯದ ಭಾಗಗಳಿಗೆ ತಲುಪಬಹುದು. ಇದರಿಂದ ಹೃದಯದ ಕಾಯಿಲೆಗಳು ಸಂಭವಿಸ್ಬೋದು ಅಂತ ಕೆಲವೊಂದು ಸಂಶೋಧನೆಗಳು ಹೇಳವ. ಹಾಗೆ ಹಲ್ಲನ್ನು ಸರಿಯಾದ ಕ್ರಮದಲ್ಲಿ ಸ್ವಚ್ಛವಾಗಿಸ್ಕೊಳ್ಳೋದು ಬಹಳ ಮುಖ್ಯ ಅಂತೀರಿ ಮೇಡಮ್. ಹೌದು ಹೌದು, ಅದನ್ನು ಅದೇ ಆರಂಭಿಕ ಹಂತದಲ್ಲಿ ನೀವು ಚಿಕಿತ್ಸೆ ಪಡೆದರೆ ಈ ಹಾನಿಗಳನ್ನು ನೀವು ತಪ್ಪಿಸ್ಕೋಬಹುದು. ಹಲೋ ಹಲೋ ಹಲೋ, ಯಾರು ಮಾತಾಡೋದು, ಎಲ್ಲಿಂದ ಕರೆ ಮಾಡ್ತೀರಿ? ತಮ್ಮ ಹೆಸರು? ಮುರಿಯಪ್ಪ ಮಲಗಾವರಿ. ಸ್ವಲ್ಪ ರೇಡಿಯೋ ಬಿಟ್ಟು ಮುಂದ್ ಬರಿ. ಹೌದು ಸರ್, ಹೇಳ್ರಿ. ನಮ್ ಮಿಸ್ಸೆಸ್ ಇದೆ. ಹ್ಞೂನ್ರಿ. ಹಲ್ಲ ನೋವಾಗಿ 2-3 ದಿವಸ ಆದ್ರಿ. ಹ್ಞೂನ್ರಿ. ಅಂದ್ರೆ ಈಗ ಯಾವ ತೋರ್ಸ್ಬೇಕ್ರಿ, ಯಾವ ಡಾಕ್ಟರ್? ನೀವು ಎಲ್ಲಿ ಇರ್ತೀರಿ ಅನ್ನೋದನ್ನ ಹೇಳ್ರಿ. ಐನಾಪುರ ಎಲ್ಲಿ ಬರ್ತೈತಿ? ಐನಾಪುರ ಅಂದ್ರೆ ಕಾರವಾರ ತಾಲೂಕು ರೀ ಸರ್. ಅಂದ್ರೆ ನಿಮ್ ಹತ್ತಿರದೊಳಗ ಯಾರಾದ್ರೂ ದಂತ ವೈದ್ಯರಿದ್ರೆ, ಅಂದ್ರೆ ಡೆಂಟಿಸ್ಟ್ ಇದ್ರೆ, ಹಲ್ಲಿನ ಡಾಕ್ಟರ್ ಇದ್ರೆ, ಹೋಗಿ ಫಸ್ಟ್ ತೋರಿಸ್ಕೊಳ್ರಿ. ಹೌದ್ರಿ, ಐನಾಪುರದಾಗ ಅದಾರಿ ಅವ್ರು, ಸರಿ ಇಲ್ರಿ ಅವ್ರು. ಆ ಆತರ ಇನ್ನು ನಿಮ್ಮ ಬಹುಶಃ ಮೇಡಮ್ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲೆಲ್ಲ ಹಲ್ಲಿನ ವೈದ್ಯರು ಇರ್ತಾರ ಅಂತ ನಾನು ಅನ್ಕೊಳ್ತೀನಿ. ಧನ್ಯವಾದಗಳು. ಹಲೋ ಹಲೋ ಸರ್, ಮೇಡಮ್ ನಾವು ದೈಲಿಂದ ರಮೋದ್ರಿ. ನೀವು ಸ್ವಲ್ಪ ನಿಧಾನವಾಗಿ, ನೀವು ಎಲ್ಲಿಂದ ಕರೆ ಮಾಡ್ತೀರಿ, ನಿಮ್ಮ ಹೆಸರು ಹೇಳಬೇಕು. ನಮ್ಮ ಬಸು ಕುಂಬಳರಿ, ಮುಧೋಳ ರನ್ನ ಬೆಳಗಲಿಂದ ರೀ. ಮುಧೋಳ ತಾಲೂಕು ರನ್ನ ಬೆಳಗಲಿಯ ಬಸು ಕುಂಬಾರ ಅವರು. ನಿಮ್ಮ ಪ್ರಶ್ನೆ ಕೇಳ್ರಿ. ಕೇಳ್ರಿ. ನಮ್ಮ ಹಲ್ಲ ದೌಡಿಯಲ್ಲ ಈಗ ತೂತ್ ಬಿದ್ದವ್ರಿ. ಹಾ ಹೌದು. ಅದು ಸ್ವಲ್ಪ ಅದಕ್ಕೆ ಏನ ಬೆಳ್ಳಿ ತುಂಬೇಕಾರ ಅದಕ್ಕೆ ಹೇಗ್ರಿ ಅಂದ್ರೆ ಅದು ನೋವು ಬರುತ್ತ ನಿಮ್ಗೆ? ಅಂದ್ರೆ ಇದು ಈಗ ಅದೇ ಈಗ ಆರಂಭಿಕ ಹಂತದೊಳಗೆ ಇರ್ತೈತ್ರಿ, ಅದು ನೋವಿಲ್ಲ ಅಂದ್ರೆ ಈಗ ತುಂಬೋದು, ಬೆಳಿ ತುಂಬೋದು, ಅದಕ್ಕೆ ತುಂಬಿಸ್ಕೋಬಹುದು. ಮೇಡಮ್ ನೀವು ಮಾತಾಡ್ತಾ ಹೇಳಿದ್ರಿ, ಶಿಶುವಿನ ಅಂದ್ರೆ ಮಕ್ಕಳ ಅಕಾಲಿಕ ಜನನಕ್ಕೆ ಬಾಯಿಯ ಯಾವ ರೋಗ ಕಾರಣ ಅಂತ ಹೇಳ್ತೀರಿ ಮೇಡಮ್? ನೀವು ಹೇಳಿದ್ರಿ ಪ್ರಿಮೆಚೂರ್ ಬೇಬೀಸ್ ಹುಟ್ಟವ ಅಂತ ಹೇಳಿದ್ರಿ, ಅದಕ್ಕೆ ಅಕಾಲಿಕ ಜನನಕ್ಕೆ ಯಾವ ರೋಗ ಕಾರಣ ಆಗ್ಬೋದು ಮೇಡಮ್? ನಾ ಅದೇ ಮತ್ತೊಂದು ಸತಿ ಹೇಳ್ತೀನಿ, ಕೆಲವೊಂದು ಸಂಶೋಧನೆಗಳ ಪ್ರಕಾರ ಈ ಒಸಡಿನ ರೋಗ, ನಾವೇನೀಗ ಜಿಂಜವೈಟಿಸ್, ಪೆರಡೋಂಟೈಟಿಸ್ ಅಂದರೆ ನಮ್ಮ ಹಲ್ಲಿನ ಸುತ್ತಮುತ್ತಲು ಏನು ಒಸಡು ಇರುತ್ತಲ್ಲ ಅದರಿಂದ ಬಾವು ಸಂಭವಿಸಿ ಅದರೊಳಗೆ ಏನು ಬ್ಯಾಕ್ಟೀರಿಯಾ ಏನಿರ್ತವೆ ಒಸಡಿಯಿಂದ ಬ್ಯಾಕ್ಟೀರಿಯಾಗಳು, ಹಾಂ ಅದು ನಮ್ಮ ಅಂದರೆ ಗರ್ಭಾವಸ್ಥೆಯಲ್ಲಿ ಭ್ರೂಣದ ಅದೇ ರಕ್ತ ಪ್ರವಾಹದಿಂದ ಭ್ರೂಣಕ್ಕೆ ತಲುಪಿ ಅದು ಅಕಾಲಿಕ ಜನನಕ್ಕೆ ಕಾರಣವಾಗಬಹುದು. ಹಲೋ ಹಲೋ ಹಲೋ ಹಲೋ ಹಲೋ, ನೀವು ಬಹುಶಃ ನ್ಯೂಸ್ ಆನ್ ಏರ್ ಆ್ಯಪ್ನೊಳಗೆ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ, ಸ್ವಲ್ಪ ದೂರ ಬಂದು ಡಾಕ್ಟರ್ಗೆ ನೇರವಾಗಿ ಪ್ರಶ್ನೆಯನ್ನು ಕೇಳ್ರಿ. ಆಯ್ತು ಮೇಡಮ್. ಹಲೋ ಹಲೋ ಹಾಂ ಮೇಡಮ್, ನಾವು ಬಾಗಲಕೋಟೆಯಿಂದ ರೀ. ಹಾಂ ಹೇಳ್ರಿ, ತಮ್ಮ ಹೆಸರು? ವೀರಪ್ಪ ತುಂಬರಮಟ್ಟಿ ಅಂತ ಹೇಳಿ. ವೀರಪ್ಪ ಅವರ ನಿಮ್ಮ ಪ್ರಶ್ನೆ ಕೇಳ್ರಿ. ಏನಂದ್ರೆ ನಮ್ಮ ಹೆತ್ತ ನಮ್ಮ ಹುಡುಗರು ಚಾಕ್ಲೇಟ್ ತಿಂತಾವ್ರಿ ಮೇಡಮ್. ಹೌದು. ಅದರಿಂದ ಸ್ವಲ್ಪ ಏನ್ ಪ್ರಾಬ್ಲಮ್ ಅವ್ರು ಆ ಕಡಿಮೆ ಮಾಡುವಲ್ರಿ, ಹಲ್ಲಿಗೆ ಏನು ಮುಂದೆ ತಟ್ಟಾಕವ್ರಿ, ಅದರಿಂದ ಹುಳುಕಾಗ್ಬೋದ್ರಿ ಸರ್. ಅದಕ್ಕೆ ಯಾವಾಗ ಚಾಕ್ಲೇಟ್ ತಿಂತಾರ ಅವ್ರಿಗೆ ಬಾಯಿ ಮುಕ್ಕಳಿಸಿ ಬ್ರಷ್ ಮಾಡಕ್ಕೆ ಹೇಳ್ಬೇಕು. ಆದ್ರೂ ಅವ್ರಿಗೆ ಹೇಳ್ಬೇಕು ಬ್ರಷ್, ಅದೇ ಚಾಕ್ಲೇಟ್ ತಿನ್ನೋದ್ರಿಂದ ಹಲ್ಲಿನ ಮೇಲೆ ಏನೇನ್ ಪರಿಣಾಮ ಬೀಳ್ತಾವ ಅಂತ ನೀವು ಹೇಳ್ಬೇಕು. ಅದಲ್ಲಿ ಅವ್ರು ಕೇಳಿಲ್ಲ ಅಂದ್ರೆ ಮತ್ತ ಅವ್ರಿಗೆ ಬಾಯಿ ಮುಕ್ಕಳಿಸ್ಲಾಕ್ ಹೇಳ್ಬೇಕು, ಮತ್ತ ಬ್ರಷ್ ಮಾಡಿಸ್ಬೇಕು. ಚಾಕ್ಲೇಟ್ ತಿಂದ್ಮೇ ಗೊತ್ತ ಅವ್ರಿಗೆ ಬಾಯಿ ತಕ್ಕೋ ಅಂತ ಹೇಳ್ಬೇಕು. ಹೌದು ಹೌದು, ಆಮೇಲೆ ಬ್ರಷ್ ಮಾಡಿಸ್ಬೇಕು ಸಾಧ್ಯವಾದ್ರೆ. ಮೇಡಮ್, ನಾವು ನೋಡ್ತೀವಿ ಈಗ ಇತ್ತಿತ್ತಲಾಗ ಬಹಳಷ್ಟು ಮಂದಿ ಮೌತ್ ವಾಶ್ಗಳನ್ನು ಉಪಯೋಗ ಮಾಡ್ತಾರೆ. ಇದು ಪ್ರತಿನಿತ್ಯ ಅದು ಬ್ರಷ್ ಮಾಡಿದ್ಮೇಲೆ ಮಾಡೋದು ಒಂದು ರೂಢಿ ಹ್ಯಾಬಿಟ್ ಮಾಡ್ಕೊಂಡಿರ್ತಾರೆ, ಈ ಬಗ್ಗೆ ನೀವೇನು ಹೇಳ್ತೀರಿ? ಅದು ಪ್ರತಿನಿತ್ಯ ಈ ಕೆಲವೊಂದು ಕಾಯಿಲೆಗಳಿಗೆ ನಾವೇ ರೋಗಿಗಳಿಗೆ ಹೇಳ್ತೀವಿ ಪ್ರತಿನಿತ್ಯ ಉಪಯೋಗಿಸ್ರಿ ಅಂತ. ಆದರೆ ಅದನ್ನು ದಿನಂಪ್ರತಿ ಅಂದರೆ ಏನೂ ಕಾಯಿಲೆ ಇಲ್ಲದೇನೆ ಉಪಯೋಗಿಸೋದು ಅಷ್ಟು ಸರಿಯಲ್ಲ. ಅಂದರೆ ರುಟೀನ್ ಮಾಡ್ಕೊಳ್ಳೋದು ಬೇಡ ಅಂತ? ಬೇಡ ಬೇಡ, ಅಂದರೆ ಅದನ್ನು ಒಂದು ತಮ್ಮ ದಿನಚರಿಯ ಭಾಗವಾಗಿ ಈ ಅದೇನು ಬೇಕಾಗಿ ಮೌತ್ ವಾಶ್ಗಳು ಬೇಡ ಅಂತ? ಬೇಡ ಬೇಡ. ಹಲೋ ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ, ಎಲ್ಲಿಂದ ಕರೆ ಮಾಡ್ತೀರಿ ಸರ್, ನಿಮ್ಮ ಹೆಸರು ಹೇಳಿ ಪ್ರಶ್ನೆ ಕೇಳಿ. ನಾನು ಶಿವರಾಜ್ ಅಂತೇಳಿ ಹಾವೇರಿ ಡಿಸ್ಟ್ರಿಕ್ಟ್ ಹಿರೇಕೇರೂರಿಂದ ಮಾತಾಡ್ತಾ ಇರೋದು ಮೇಡಮ್. ಹಾಂ ಹೇಳ್ರಿ ಸರ್. ಮೇಡಮ್, ನನ್ನ ಹಲ್ಲು, ನಾನು ಏನಾದ್ರೂ ಖರ್ಜೂರ ಅಂತ ಸ್ವೀಟ್ ತಿಂದೆ ಅಂದ್ರೆ ನನಗೆ ಹಲ್ಲು ಒಂಥರ ಸ್ವೀಟ್ ತಿಂದೆ ಅಂದ್ರೆ ನೋವು ಅನ್ಸುತ್ತೆ. ನಾನು ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ನಂಗೆ ಇದು ಎನಾಮಲ್ ಎಕ್ಸ್ಪೋಸ್ ಆಗಿರೋದ್ರಿಂದ ಪ್ರಾಬ್ಲಮ್ ಆಗಿದೆ ಅಂತ ಇದೆ. ಅದು ಪರ್ಮನೆಂಟ್ ಆಗಿ ಎಕ್ಸ್ಪೋಜರ್ ಆಗಿರೋದ್ರಿಂದ ನೀವು ನೆಕ್ಸ್ಟ್ ಏನು ಟ್ರೀಟ್ಮೆಂಟ್ ತಗೊಳಕ್ ಬರಲ್ಲ ಅಂತ ನಾನು ನೋಡಿದ್ದೀನಿ ಮೇಡಮ್. ಇದಕ್ಕೇನು ಸೊಲ್ಯೂಷನ್ ಏನಿದೆ ಮೇಡಮ್? ಇಲ್ಲ ಇಲ್ಲ, ಅದನ್ನ ನೋಡ್ಬೇಕು, ಅಲ್ಲಿ ನೋಡಿ ನಾವು ಅದನ್ನ ಡಿಸೈಡ್ ಮಾಡ್ಬೇಕು. ಫಸ್ಟ್ ಅದು ಎನಾಮಲ್ ಲಾಸ್ ಅಂತ ಅಲ್ಲ ನೀವು ಅನ್ಕೊಂಡಿದ್ದೀರಿ, ಅದನ್ನ ನಾವು ಬಾಯಿ ಪರೀಕ್ಷೆ ಮಾಡಿ ನೋಡಿ ಬೇಕಾದ್ರೆ ಎಕ್ಸ್ರೇ ತೆಗೆದು ಆಮೇಲೆ ಅದು ಎನಾಮಲ್ ಲಾಸ್ ಅಂತ ಇದ್ರೂ ನಾವು ಕೆಲವೊಂದು ಪೇಸ್ಟ್ ಕೊಟ್ರೆ ಅದನ್ನ ನಾವು ಚಿಕಿತ್ಸೆ ಕೊಡ್ಬಹುದು, ಇಂಪ್ರೂವ್ ಮಾಡಬಹುದು. ನಾನು ನಿಮಗೆ ಹೇಳ್ತೀನಿ ಶಿವರಾಜ್ ಅವ್ರ, ನಾವು ಆಕಾಶವಾಣಿಯಲ್ಲಿ ಯಾವುದೇ ಒಂದು ಬ್ರ್ಯಾಂಡ್ ನ ಹೆಸರು ತಗೊಳ್ಳೋ ಹಂಗಿಲ್ಲ, ನೀವು ವೈದ್ಯರನ್ನ ಬೇಕಾದ್ರೆ ಖುದ್ದ ಭೇಟಿಯಾಗಿ ಕೇಳಬಹುದು. ಹಲೋ ಹಲೋ ಹಲೋ, ನಮಸ್ತೆ, ವಿಜಯಲಕ್ಷ್ಮಿ ಬಸುರೆಡ್ಡಿ ಮೇಡಮ್ ಅವರೇ. ಹಾಂ ನಮಸ್ತೆ, ಹೇಳ್ರಿ ಸರ್. ನಾನು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಕಟ್ಕೋಯಿಂದ ಮಾತಾಡೋದು, ಗಂಗಪ್ಪ ಸಿದ್ದಂಗೂಡ್ರಿ. ಹಾಂ ಹೇಳ್ರಿ. ಈ ಹಲ್ಲುಗಳು ಏನಾಗ್ತಿದೆ ಅಂದ್ರೆ, ಏಕ ಸ್ವೀಟ್ ತಿಂದೇವಲ್ಲ ಹಿಂಗಾಗಿ ಬಹಳಷ್ಟು ಹಲ್ಲುಗಳು ಅಳಗಾಡಿ ನಾವು ತಕೊಂಡಿರಿ, ಆದ್ರೆ ಆರೋಗ್ಯ ಇದೇವ್ರಿ ನಾವು, ಯಾವುದೇ ರೀತಿ ತಲುಪಿಲ್ಲ. ಆದ್ರೆ ಈಗ ಇದ್ದ ಹಲ್ಲುಗಳನ್ನ ನೀವು ಹಾಕಕ್ ಬರ್ತಂದ್ರೆ ಅವ್ನ ಹಲ್ಲುಗಳನ್ನ ತೆಗೆದು ನನ್ನ ಸ್ವಚ್ಛ ಅದಾವ ಹಾಕ್ಬೋದು. ನೀವು ಎಷ್ಟು ಹಲ್ಲು ಹೋಗ್ಯಾವ ಅಷ್ಟು ಹಲ್ಲು ಹಾಕ್ಬೋದು. ಹಾ, ಅದಕ್ಕೆ ರೀ ಮುಂದೆ ಹಲ್ಲುಗಳು ಯಾವತ್ತು ನಮ್ಗಿಂತ ಬೇರೆ ಇದ್ರಿಂದ ಆಹಾರಗಳನ್ನ ತಿನ್ನೋದ್ರಿಂದ ಆಗತ್ತೋ, ಸ್ವೀಟ್ ತಿನ್ನೋದ್ರಿಂದ ಆಗತ್ತೋ, ಏನಾಗತ್ತ? ನಾ ಅದೇ ಅಂದೆ, ಯಾವ್ದ್ರಿಂದ ನಿಮ್ಮ ಅಂದ್ರೆ ನೀವು ಕರೆಕ್ಟ್ ಅದೇ ಸ್ವೀಟ್ ತಿಂದ ಮೇಲೆ ನೀವು ಕರೆಕ್ಟ್ ಆಗಿ ಬಾಯಿ ಮುಕ್ಕಳಿಸ್ಲಿಲ್ಲ ಅಂದ್ರೆ, ಆಮೇಲೆ ಅದೇ ದಿವಸಕ್ಕೆ ಎರಡು ಸತಿ ಬ್ರಷ್ ಮಾಡಬೇಕಿತ್ತು ಅದು ಮಾಡಿಲ್ಲ, ಆಮೇಲೆ ಕೆಲವೊಂದು ಆನುವಂಶಿಕ ಅಂದ್ರೆ ಫ್ಯಾಮಿಲಿ ಒಳಗೆ ಕೆಲವೊಬ್ರಿಗೆ ಹುಳುಕಿನ ಹಲ್ಲಿನ ಪ್ರಮಾಣ ಜಾಸ್ತಿ ಇರ್ತಾವೆ, ಒಸಡು ಕಾಯಿಲೆ ಇರ್ತಾವೆ, ಸೊ ಅದರಿಂದನೂ ಹಲ್ಲು ಹೋಗ್ಬೋದು. ಅದು ಹಲ್ಲು ಬ್ರಷ್ ಮಾಡಿರ್ತೀನಿ ಮೇಡಮ್ ಅವ್ರ ಮುಂಜಾನೆ ಚೇಂಜ್ ಕೂಡೆ, ಆದ್ರೆ ಹಲ್ಲು ಗಟ್ಟಿನದವು, ಹಲ್ಲು ಗಟ್ಟಿ ಇದ್ದಿದ್ದು ಶುಗರ್ ಸಂಬಂಧ ಇದಾಗಿ ಅದ್ರಾಗಿ. ನೀವು ಡಾಕ್ಟರ್ ಆಗ್ಲೇ ಹೇಳ್ತಾ ಇದ್ರು ಎಷ್ಟೊತ್ತು ಬ್ರಷ್ ಮಾಡ್ಬೇಕು ಅಂತ, ನೀವ್ ಎಷ್ಟೊತ್ತು ಬ್ರಷ್ ಮಾಡ್ತೀರಿ ಅನ್ನೋದನ್ನ ಹೇಳ್ರಿ. ಮೂರ್ ನಿಮಿಷ ಎರಡ್ ನಿಮಿಷ ರೀ ಮೇಡಮ್, ಅದಕ್ಕೆ ಮೂರ್ ನಿಮಿಷ ಎರಡ್ ನಿಮಿಷದಿಂದ ಬ್ರಷ್ ಮಾಡಿರ್ತೇನ್ರಿ. ಆದ್ರ ಇವತ್ ಏನ್ ಈ ಆಹಾರಗಳು ಬರ್ತಾವ, ಕೆಮಿಕಲ್ಸ್ ಕೂಡಿರ್ತಾವ, ಹಾಲಿನಲ್ಲಿ ಯೂರಿಯಾ ಗೊಬ್ಬರ ಇಂಥವೆಲ್ಲ ತೆಗೊಂಡಿದ್ದ ನೋಡಿದ್ರ ಹಾಲು ಆಹಾರದೊಳಗ ಕಲಬೆರಿಕೆ ಮತ್ತು ಇಂಥವೆಲ್ಲ ಇದಾಗ್ಬಿಡುತ್ತೆ. ಹೌದು ಹೌದು, ಕರೆಯಲ್ಲಿ ತೊಂದರೆ ಇತ್ತು. ಇನ್ನು ಮುಂದಿನ ಕರೆ ಹಲೋ. ಹಲೋ, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತೀರಿ? ದಾವಣಗೆರೆ ಜಿಲ್ಲೆ ನ್ಯಾಮತಿಯಿಂದ ಅಂಪಣ್ಣ ಅಂತ. ಹಾ ಹೇಳ್ರಿ. ಅದೇ ಚಿಕ್ಕ ಮಕ್ಕಳು ಹೇಗೆ ಬ್ರಷ್ ಮಾಡಿಸ್ಬೇಕು, ಅವರಿಗೆ ಹೆಂಗೆ ರಕ್ಷಣೆ ಮಾಡೋ ಅಲ್ಲ ಅಂತಂದ. ನೀವು ಎಷ್ಟು ಎಷ್ಟು ಚಿಕ್ಕ ಮಕ್ಕಳ ಬಗ್ಗೆ ಕೇಳ್ತಾ ಇದ್ದೀರಿ? ನಾಲ್ಕು ಐದು ವರ್ಷ. ಹಾ, ಅದೇ ಈಗ ಚಿಕ್ಕ ಮಕ್ಕಳು ಅಂದ ತಕ್ಷಣ ಅದು ಇದು ಅತಿ ಮುಖ್ಯ. ಯಾಕಂದರೆ ಫಸ್ಟ್ ಯಾವಾಗ ಮೊದಲನೇ ಹಲ್ಲು ಕಾಣಿಸ್ಕೊಳುತ್ತೋ ಬಾಯಲ್ಲಿ, ಅವಾಗಿಂದನೂ ನೀವು ಮಕ್ಕಳಿಗೆ ಬ್ರಷ್ ಮಾಡಿಸೋದು ರೂಢಿ ಮಾಡಿಸ್ಬೇಕು. ಹಾ, ಅಂದರೆ ಅದನ್ನು ಅವರಿಗೆ ಅದು ಬೆಳೀತಾ ಬೆಳೀತಾ ಅದು ಒಂದು ರುಟೀನ್ ಆಗುತ್ತೆ. ಅದು ದಿವಸಕ್ಕೆ ಎರಡು ಸತಿ ಬ್ರಷ್ ಮಾಡಲೇಬೇಕು. ಆಮೇಲೆ ಮಕ್ಕಳಿಗಂತಲೇ ಬೇರೆ ಪೇಸ್ಟ್ ಇರುತ್ತೆ, ಅದರೊಳಗೆ ಫ್ಲೋರೈಡ್ ಅನ್ನೋ ಒಂದು ಪ್ರಮಾಣ ಇದು ಇರುತ್ತೆ, ಅದರಲ್ಲಿ ಒಂದು ಮಿನರಲ್ ಇರುತ್ತೆ, ಅದು ಹಲ್ಲಿನ ಹುಳುಕನ್ನು ತಡೆಯುತ್ತೆ. ಸೊ ಅಂಥ ಪೇಸ್ಟ್ ಯೂಸ್ ಮಾಡಬೇಕು. ಮಕ್ಕಳಲ್ಲಿ ಬ್ರಷ್ಷಿನ ಹ್ಯಾಬಿಟ್ ಹಾಕೋದು ಬಹಳ ಮುಖ್ಯ. ಮೇಡಮ್, ಇದು ಫ್ಲೋರೈಡ್ ಬಗ್ಗೆ ನೀವು ಹೇಳಿದ್ರಲ್ಲ, ಕೆಲವು ಕಡೆಗಳಲ್ಲಿ ನಾವು ಓದ್ತೀವಿ ಕೆಲವು ಪ್ರದೇಶಗಳಲ್ಲಿ ಫ್ಲೋರೈಡ್ ಇರೋದ್ರಿಂದ ಹಲ್ಲಿನ ಸಮಸ್ಯೆ ಉಂಟಾಗ್ತದೆ. ನೀವು ಫ್ಲೋರೈಡ್ ಎಷ್ಟು ಬೇಕು, ಯಾವ ಪ್ರಮಾಣದೊಳಗೆ ಬೇಕು, ಇದು ಇಲ್ಲದೇ ಇದ್ರೆ ಏನಾಗ್ತದೆ? ಅದೇ ಅದು ಈಗ ಎಲ್ಲಾನು ಅಧಿಕವಾದ್ರೆ ಅದೇ ಅದು ಅಮೃತನೂ ವಿಷ ಅಂತ ಹೇಳ್ತಾರಲ್ಲ, ಅದೇ ನೀರಿನಲ್ಲಿ ಫ್ಲೋರೈಡ್ ಜಾಸ್ತಿ ಆದ್ರೆ ಅದು ಕೂಡ ತೊಂದರೆ ಮಾಡುತ್ತೆ. ಅಂದ್ರೆ ಅದು ಕೆಲವೊಂದು ಹಲ್ಲುಗಳನ್ನ, ಈಗ ಕೆಲವೊಬ್ರ ಹಲ್ಲು ಈ ಬ್ರೌನ್ ಅಂದ್ರೆ ಈ ಕಂದು ಬಣ್ಣದಿರುತ್ತೆ, ಬೆಳ್ಳಗಿರೋದಿಲ್ಲ, ಅದು ಈ ನೀರಿನಲ್ಲಿ ಫ್ಲೋರೈಡ್ನ ಮಾತ್ರ ಪ್ರಮಾಣ ಜಾಸ್ತಿ ಆದಾಗ ಫ್ಲೋರೋಸಿಸ್ ಅಂತ ಒಂದು ಕಾಯಿಲೆ ಬರುತ್ತೆ. ಇದು ಹಲ್ಲಿನ ಒಳಗಡೆ ಅಂದರೆ ಪದರಗಳು ಈ ಕಂದು ಬಣ್ಣಕ್ಕೆ ತಿರ್ಕೊಳ್ತವೆ. ಸೊ ಇದು ಅತಿಯಾಗಬಾರ್ದು. ಇದು ಸರಿಯಾದ ಪ್ರಮಾಣದಲ್ಲಿ ಇದ್ದಾಗ ಇದು ಹಲ್ಲನ್ನು ರಕ್ಷಣೆ ಮಾಡ್ತೈತೆ. ಹೌದು. ಇನ್ನು ನಮ್ಮ ಮುಂದಿನ ಕಾಲರ್. ಹಲೋ. ಹಲೋ ಮೇಡಮ್. ಹಲೋ ಹೇಳ್ರಿ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತೀರಿ? ಮೂಡಲಿ ತಾಲೂಕಿನಿಂದ ಮಾತಾಡಿದ್ರಿ, ಮಾದೇವ್ ಬೆಳಗಲಿ ಅಂತ್ರಿ. ಮಾದೇವ್ ಹೇಳ್ರಿ. ಹಲ್ರಿ, ಒಂದ್ ಎರಡ್ ಮೂರ್ ಹಲ್ ನಮ್ಮ ದೌಡಿ ಹೆಚ್ಚೆ ಕಟ್ಟಿಸ್ಕೊಂಡವ್ರ ಅರ್ಧ ಕೈತ್ರಿ. ಹಂಗೇನ ಅವ್ನ ಕಿವಿಸ್ರೆ ನಡೀತೈತೇನ್ರಿ? ಕಿವಿಸ್ ಹಾಕಕ್ರಿ? ಅರ್ಧ ಅದಾವ್ ಹಲ್ಲು, ತಗ್ಗಿಸ್ಬೇಕು ಬೇಡೋ ಅಂತ ಡಾಕ್ಟರ್ ಕೇಳಕತ್ತೀರಿ ನೀವು? ಹೌನ್ರಿ. ಅಂದ್ರೆ ಮೇಲಿನ ಭಾಗ ಇಲ್ಲ, ಬರೇ ಬೇರಷ್ಟೇ ಉಳ್ಕೊಂಡವ. ಹಾ, ಬೇರಷ್ಟೇ ಉಳ್ದವ್ರಿ. ಹಲ್ಲ ನೋವು ಹಾಕವ್ರವ್ ಏನ್ರ ತಿನ್ನು ಇದ್ನಾಗ ಅಳಿಯಾಡ್ತಾವ್ರ ಬೇರು ಅಳಿಯಾಡ್ತಾವ್ರ ಅಂದ್ರೆ ತೆಗ್ಸೋದ್ ಬೆಟರ್. ತೆಗ್ಸ್ಬೇಕು ನೀವು ಹಲ್ಲ ಅಂದ್ರೆ ಅಳಗಾಡ್ತಾವ ಅಂದ್ರೆ ಅದ್ರದ್ದು ಒಳಗಡೆ ಎಲುಬು ಸೌದ್ ಹೋಗಿರ್ತೈತಿ, ಸಪೋರ್ಟ್ ಕಡಿಮೆ ಆಗಿರ್ತೈತ್ರಿ ಹಲ್ಲಿಗೆ. ಅದು ತೆಗ್ಸಿದ್ರೆ ಒಳ್ಳೇದು. ಹಲೋ. ಹಲೋ ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರು? ಗಣೇಶ್ ಅಂತ ಮಾತಾಡೋದ್ರಿ ಮೇಡಮ್. ಶಿನಾಡ್ ಏನ್ರಿ? ಎಲ್ಲಿಂದ ಹೇಳ್ರಿ? ಶಿನಾಡ್ ಮೇಡಮ್. ಯಾವ ಜಿಲ್ಲೆ ಒಳಗದ ಹೇಳ್ರಿ? ಬೆಳಗಾವಿ. ಬೆಳಗಾವಿ ಜಿಲ್ಲೆ ಮೇಡಮ್. ಹಾ ಹಾ ಹಾ, ಕೇಳ್ರಿ ಡಾಕ್ಟರ್ ಪ್ರಶ್ನೆ. ಮೇಡಮ್, ಇನ್ನೊಂದು ಹಲ್ಲ 25 ತಂಗ್ಯಾಗ ಅದು ಗಾರ್ನಿರ್ಲಿ ಬಾಯಿ ಮುಗಿಸ್ಕೊಂಡ್ರ ಹಲ್ಲು ಜುಮ್ ಬರ್ತಾವ್ರಿ. ಹೌದು. ಹಾ ಹೌದಾ? ಇದು ಅಂದ್ರೆ ತಂಪು ನೀರು ಕುಡ್ದಾಗ ಬಾಯಿ ಜುಮ್ ಆಗ್ತೈತಿ, ನಿಮ್ದು ಹಲ್ಲು ಜುಮ್ ಆಗ್ತಾವ. ಮೇಡಮ್ ಕರೆಕ್ಟ್ ಆಯ್ತು, ನೀವು ಪ್ರಶ್ನೆಗೆ ಉತ್ತರ ಕೊಡ್ಬೋದು. ಹಾ, ಇದು ನಾನು ಅದೇ ಹೇಳ್ದೆ ಅಲ್ಲ, ಹಲ್ಲಿನ ಮೂರು ಪದರಗಳಲ್ಲಿ ಮೇಲಿನ ಪದರು ಬಹಳ ಗಟ್ಟಿ ಇರ್ತೈತ್ರಿ, ಒಳಗಿನ ಪದರಲ್ಲಿ ಈ ನರಗಳಿರ್ತವೆ. ಈ ಇವ್ರು ಹೇಳೋ ಸಮಸ್ಯೆಗೆ ಮೇಲಿನ ಪದರು ಸೌದ್ ಹೋಗಿರ್ತೈತೆ, ಒಳಗಡೆ ನರಗಳು ಈ ವಾತಾವರಣಕ್ಕೆ ಈ ನಾವು ತಂಪು ನೀರು ಕುಡಿದಾಗ ಅದು ನರಗಳಿರೋದ್ರಿಂದ ಅವ್ರಿಗೆ ಜುಮ್ ಆಗೋದು, ನೋವಾಗೋದು ಎಲ್ಲ ಕಾಣಿಸ್ಕೊಳ್ತವೆ. ಸೊ ಅವರು ಅದೇ ನಾ ಹೇಳಿದೆ, ಇದು ಮತ್ತೆ ಅದೇ ಇದಕ್ಕೆ ಬರುತ್ತೆ, ಅಂದರೆ ಬ್ರಷ್ ಮಾಡುವಾಗ ಕರೆಕ್ಟಾಗಿ ಬ್ರಷ್ ಮಾಡಬೇಕು. ಮೇಡಮ್, ನನಗೆ ಚುಟುಕಾಗಿ ಈ ಬಾಯಿಯ ಆರೋಗ್ಯವನ್ನು ಹೆಂಗೆ ಕಾಪಾಡ್ಕೋಬೇಕು ಅಂತ ಒಂದು ನಿಮಿಷದೊಳಗೆ ಹೇಳಬೇಕು. ಅದೇ ಇದು ಬಾಯಿ ಆರೋಗ್ಯ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ಇದನ್ನ ದಿವಸಕ್ಕೆ ಎರಡು ಸತಿ ಬ್ರಷ್ ಮಾಡಬೇಕು. ಎರಡು ನಿಮಿಷ? ಹಾ, ಎರಡು ನಿಮಿಷ ಇರಬೇಕು. ಸರಿಯಾದ ಬ್ರಷ್ ಯೂಸ್ ಮಾಡಬೇಕು. ಒಂದು ವರ್ಷಕ್ಕೊಮ್ಮೆ ಕನಿಷ್ಠ ಒಂದು ಸತಿ ಆದರೂ ನಿಮ್ಮ ದಂತವೈದ್ಯರನ್ನ ಕಾಣಬೇಕು. ಎಲ್ಲ ಕಾಯಿಲೆಗಳನ್ನ ಆರಂಭಿಕ ಹಂತದಲ್ಲಿಯೇ ಚಿಕಿತ್ಸೆ ಪಡಿಬೇಕು. ಮತ್ತು ಬ್ರಷ್ ಎಷ್ಟು ದಿನಕ್ಕೊಮ್ಮೆ ಬದಲಾಯಿಸ್ಬೇಕು ಮೇಡಮ್? ಅದೇ ನಾನು ಬ್ರಷ್ ನೋಡಬೇಕು ನೀವು. ಬ್ರಷ್ ಅದು ಅಗ್ಲಾಗಿರ್ತವೆ, ಸೌದು ಹೋಗಿದ್ದು ಗೊತ್ತಾಗುತ್ತೆ, ಆವಾಗ ನೀವು ಬ್ರಷ್ ಚೇಂಜ್ ಮಾಡಬೇಕು. ಅದು ಬೇಗ ಬೇಗ ನೀವು ಚೇಂಜ್ ಮಾಡ್ತಿದ್ರೆ ನೀವು ಬ್ರಷ್ ಮಾಡೋ ಇದು ಸರಿ ಇಲ್ಲ ಅಂತ. ಅಂದರೆ ನೀವು ಬೇಗ ಬ್ರಷ್ ಹಾಳಾಗ್ತಿದ್ರೆ ನೀವು ಭಾಳ ಫೋರ್ಸ್ ಮಾಡಿ ನೀವು ಬ್ರಷ್ ಮಾಡ್ತಿದ್ದೀರಿ, ಅದಕ್ಕೆ ನೀವು ಅದನ್ನು ಚೇಂಜ್ ಮಾಡ್ಕೋಬೇಕು. ಇನ್ನು ಮೇಡಮ್, ಬಾಯಿಯ ಆರೋಗ್ಯ ನಮ್ಮ ದೇಹದ ಎಲ್ಲಾ ಭಾಗಗಳ ಮೇಲೆ ಪರಿಣಾಮ ಬೀರ್ತದ ಅಂತ ಹೇಳಿದ್ರಿ, ಅದು ಹೆಂಗ ಅನ್ನೋದನ್ನ ಕೂಡ ನೀವು ಚುಟುಕಾಗಿ ಹೇಳ್ಬೇಕು. ಹಾ, ನಾನೀಗ ಹೇಳ್ದೆ ಅಲ್ಲ ಬಾಯಿಯ ಆರೋಗ್ಯ ಹೆಂಗೆ ಪ್ರಾಮುಖ್ಯತೆ ಪಡೆದಿದೆ ಅಂದ್ರೆ, ಇದು ನಮ್ಮ ಹುಳುಕು ಹಲ್ಲು ವಸಡು ಕಾಯಿಲೆಗಳಲ್ಲಿ ಇರುವ ಬ್ಯಾಕ್ಟೀರಿಯಾಗಳು ನಮ್ಮ ದೇಹದ ಉಳಿದ ಅಂಗಾಂಗಗಳ ಮೇಲೆ ಪರಿಣಾಮ ಬೀರಬಹುದು. ಇದು ಹೃದಯನ ತಲುಪ್ಬೋದು, ಇದು ನಾ ಹೇಳಿದೆ, ಇದು ಗರ್ಭಾವಸ್ಥೆಯಲ್ಲಿ ಭ್ರೂಣಕ್ಕೆ ತಲುಪಿ ಅಕಾಲಿಕ ಜನನ ಅಂಥ ಸಮಸ್ಯೆ ಎಲ್ಲ ಆಗ್ಬೋದು. ಅದಲ್ಲದೆ ಶ್ವಾಸಕೋಶಕ್ಕೆ ಹೋಗಿ ಉಸಿರಾಟದ ತೊಂದರೆ ಆಗ್ಬೋದು. ಅದಲ್ಲದೆ ಮತ್ತೆ ಪಾರ್ಶ್ವವಾಯು ಅಂದರೆ ಇದು ಲಕ್ವ ಅಂತ ಏನು ಹೇಳ್ತಾರಲ್ಲ, ಅದನ್ನು ಕೂಡ ಕೆಲವೊಂದು ಸಂಶೋಧನೆಗಳಲ್ಲಿ ಏನು ಹೇಳ್ಯಾರಂದರೆ ಇದು ಬಾಯಿಯ ಆರೋಗ್ಯ ಹದಗೆಟ್ಟರೆ ಆಗ್ಬೋದು ಅಂತ ಹೇಳ್ತಾರೆ. ಆತ್ಮೀಯ ಕೇಳುಗರೆ, ನೋವು ಕೇಳಿದ್ರಲ್ಲ, ಈ ರೀತಿ ಎಲ್ಲ ಪರಿಣಾಮ ಆಗ್ತದೆ ಬಾಯಿಯ ಆರೋಗ್ಯ ದೇಹದ ಉಳಿದ ಭಾಗಕ್ಕೂ ಸಂಬಂಧಪಟ್ಟದೆ ಅಂತ ಡಾಕ್ಟರ್ ಹೇಳಿದರು. ಮೇಡಮ್, ಇನ್ನೂ ಒಂದು ಕರೆಯನ್ನು ಚುಟುಕಾಗಿ ನೀವು ಉತ್ತರಿಸ್ಬೋದು. ಹಾಂ, ಹಲೋ, ಹಲೋ, ಹಲೋ, ಹಲೋ, ತಮ್ಮ ಹೆಸರು ಹೇಳ್ರಿ, ಎಲ್ಲಿಂದ ಕರೆ ಮಾಡ್ತೀರಿ? ನಮಸ್ಕಾರ. ನಮಸ್ಕಾರ, ಹೇಳ್ರಿ. ನಾವು ಗದಗದಿಂದ ಕಲ್ಲನಗೌಡ ಪಾಟೀಲ್ ಅಂತ ಮಾತಾಡ್ ಮೇಡಮ್. ಹಾ, ಹೇಳ್ರಿ ಕಲ್ಲನಗೌಡ. ಮೇಡಮ್, ಒಂದ ಮೌತ್ ವಾಶ್ ಬಗ್ಗೆ ಮಾಹಿತಿಯನ್ನ ನೀಡಿದ್ರಲ್ಲ. ಹೌದು, ನಾವು ಎಲ್ಲಾ ರೀತಿ ಆರೋಗ್ಯವಾಗಿದ್ದಂತ ಹಲ್ಲುಗಳು, ಆದ್ರೆ ಮೌತ್ ವಾಶ್ ಅನ್ನ ಡೈಲಿ ದುರ್ವಾಸನೆ ಇದ್ರ ಸಂಬಂಧ ಯೂಸ್ ಮಾಡ್ತಾ ಇದ್ವಿ. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ರೆ ಒಳ್ಳೇದು. ದುರ್ವಾಸನೆಗೆ ಬಹಳಷ್ಟು ಕಾರಣಗಳಿರ್ತಾವ್ರಿ. ಅದು ಒಂದು ಅಂದರೆ ಅದೇ ಬಾಯಲ್ಲಿ ಹುಳುಕಿದ್ದು, ಅಥವಾ ವಸಡು ಕಾಯಿಲೆ ಇದ್ದರೆ, ಅಥವಾ ನಿಮಗೆ ಸೈನಸ್ ಪ್ರಾಬ್ಲಮ್ ಇದ್ದರೆ, ನೀವು ನೀರು ಜಾಸ್ತಿ ಕುಡಿಲಿಲ್ಲ ಅಂದರೆ, ಇವೆಲ್ಲ ದುರ್ವಾಸನೆಗೆ ಕಾರಣ. ಸೊ ಮೊದಲು ಏನು ಕಾರಣ ಅಂತ ಕಂಡು ಹಿಡ್ಕೋಬೇಕು, ಅದನ್ನು ನೀವು ಚಿಕಿತ್ಸೆ ಪಡಿಬೇಕು. ಮೇಡಮ್, ನೀರು ಕಡಿಮೆ ಕುಡಿದ್ರು ಕೂಡ ಬಾಯಿಯ ದುರ್ವಾಸನೆ ಬರಬಾರದು. ಹೌದು, ಅವರು ನೀರು ಕಡಿಮೆ ಕುಡಿದು ಮೌತ್ ವಾಶ್ ಉಪಯೋಗ ಮಾಡಿಕೊಂಡು ಆರೋಗ್ಯ ಹಾಳು ಮಾಡ್ಕೋಬಾರದು. ಹೌದು, ಅಂತ ಯಾರು ಆ ರೀತಿ ಮಾಡ್ತಿರ್ತಾರ ಅಂತೀರಿ ನೀವು? ಆತ್ಮೀಯ ಕೇಳುಗರೆ, ಬಾಯಿಯ ಸಂಪೂರ್ಣ ಆರೋಗ್ಯದಲ್ಲಿ ಒಟ್ಟಾರೆ ಆರೋಗ್ಯದ ಮೇಲೆ ಬಾಯಿಯ ಸಂಪೂರ್ಣ ಆರೋಗ್ಯದ ಪಾತ್ರ ಅನ್ನೋದು ಇವತ್ತಿನ ವಿಷಯವಾಗಿತ್ತು. ನಿಮ್ಮ SDM ಡಾಕ್ಟರ್ ದಂತವೈದ್ಯರು ವಿಜಯಲಕ್ಷ್ಮಿ ಬಸವರೆಡ್ಡಿ ಅವರು ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರು. ಬಾಯಿಯ ಆರೋಗ್ಯ ನಿಮ್ಮ ದೇಹದ ಉಳಿದ ಭಾಗಗಳ ಮೇಲೆ ಪರಿಣಾಮ ಬೀರಬಹುದೇ, ಅದು ಹೇಗೆ ಅನ್ನೋದು ಈ ವಾರದ ಪ್ರಶ್ನೆ. ಪ್ರಶ್ನೆ ಇನ್ನೊಮ್ಮೆ ನಾನು ನಿಮಗೆ ಕೇಳ್ತೀನಿ, ಬಾಯಿಯ ಆರೋಗ್ಯ ನಿಮ್ಮ ದೇಹದ ಉಳಿದ ಭಾಗಗಳ ಮೇಲೆ ಪರಿಣಾಮ ಬೀರಬಹುದೇ, ಇದು ಹೇಗೆ ಅಂತ ಪ್ರಶ್ನೆ. ಇನ್ನು ಉತ್ತರವನ್ನು ನೀವು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳಿಸ್ಬೇಕು. ವಿಳಾಸ: ಪ್ರಾಂಶುಪಾಲರು, SDM ಮೆಡಿಕಲ್ ಕಾಲೇಜ್, ಮಂಜುಶ್ರೀನಗರ, ಸತ್ತೂರು, ಧಾರವಾಡ. ಪಿನ್ ಕ್ರಮಾಂಕ 5800009. ಕಾರ್ಯಕ್ರಮದ ನಂತರ 10 ದಿನದ ಒಳಗೆ ತಲುಪುವ ಉತ್ತರವನ್ನು ಬಹುಮಾನಕ್ಕೆ ಪರಿಗಣಿಸಲಾಗ್ತದೆ. ಪ್ರಶ್ನೆ ಇನ್ನೊಮ್ಮೆ, ಬಾಯಿಯ ಆರೋಗ್ಯ ನಿಮ್ಮ ದೇಹದ ಉಳಿದ ಭಾಗಗಳ ಮೇಲೆ ಪರಿಣಾಮ ಬೀರಬಹುದೇ, ಇದು ಹೇಗೆ ಅನ್ನೋದು. ಇನ್ನು ವಿಳಾಸ ಇನ್ನೊಮ್ಮೆ ಹೇಳ್ತೀನಿ: ಪ್ರಾಂಶುಪಾಲರು, SDM ಮೆಡಿಕಲ್ ಕಾಲೇಜ್, ಮಂಜುಶ್ರೀನಗರ, ಸತ್ತೂರು, ಧಾರವಾಡ. ಪಿನ್ ಕ್ರಮಾಂಕ 5800009. ಕಾರ್ಯಕ್ರಮದ ನಂತರ 10 ದಿನದ ಒಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗ್ತದೆ. ಇನ್ನು August 30 ಕೇಳಿದಂತಹ ಪ್ರಶ್ನೆ: ಒಮೆಗಾ 3 ಫ್ಯಾಟಿ ಆಸಿಡ್ ಇರುವಂತಹ ಆಹಾರಗಳು ಯಾವುದು, ಅವುಗಳು ಹೃದಯದ ಆರೋಗ್ಯಕ್ಕೆ ಹೇಗೆ ಸಹಾಯಕವಾಗಿವೆ ಅನ್ನೋದು ಪ್ರಶ್ನೆಯಾಗಿತ್ತು. ಇದಕ್ಕೆ ಸರಿಯಾದಂತಹ ಉತ್ತರ: ಒಮೆಗಾ 3 ಫ್ಯಾಟಿ ಆಸಿಡ್ ಇರುವಂತಹ ಪದಾರ್ಥ ಮೀನು, ಸೋಯಾಬೀನ್ಸ್, ಅಗಸೆ, ಒಣಹಣ್ಣುಗಳು, ಹಸಿರು ತರಕಾರಿ, ಇವುಗಳು ಹೃದಯಕ್ಕೆ ಒಳ್ಳೆಯ ಕೊಲೆಸ್ಟ್ರಾಲ್ ಅನ್ನು ಒದಗಿಸುತ್ತದೆ. ಇದು ಪ್ರಶ್ನೆಗೆ ಉತ್ತರ. ಬಹುಮಾನ ಗಳಿಸಿದವರು ಶ್ರೀ ರಾಜ್ಕುಮಾರ್, ಪುಣಜೂರು, ಹೊಳಲ್ಕೆರೆ ರೈಲ್ವೆ ಸ್ಟೇಷನ್ ಪೋಸ್ಟ್, ಹೊಳಲ್ಕೆರೆ, ಚಿತ್ರದುರ್ಗ. ಶ್ರೀ ರಾಜ್ಕುಮಾರ್ ಅವರಿಗೆ ಅಭಿನಂದನೆಗಳು. ನಿಮಗೆ 1 ವಾರದ ಒಳಗಾಗಿ ಮನಿ ಆರ್ಡರ್ ಮೂಲಕ ಬಹುಮಾನವನ್ನು ಕಳಿಸಿಕೊಳ್ಳಲಾಗುತ್ತದೆ. ಇನ್ನು ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆಯನ್ನು ಹೇಳ್ತೀನಿ: 0836247777. 0836247777. ರಾಜ್ಕುಮಾರ್ ಅವರು ಬಹುಮಾನವನ್ನು ಪಡೆದಿದ್ರು, ಅವರಿಗೆ ಅಭಿನಂದನೆಗಳು. ಇನ್ನು ಮುಂದಿನ ವಾರದ ವಿಷಯ: ಆರೋಗ್ಯ ಮತ್ತು ರೋಗಗಳಲ್ಲಿ ಪ್ಲ್ಯಾಟ್ಲೆಟ್ಗಳ ಪಾತ್ರ. ನಿಮ್ಮ ಮುಂದಿನ ವಾರದ SDM ಡಾಕ್ಟರ್ ಗಿರೀಶ್ ಕಾಮತ್ ಇವರು ಹೆಮಟೊಲಾಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ನಿಮ್ಮ ಪ್ರಶ್ನೆಗಳಿಗೆ ಮುಂದಿನ ವಾರ ಉತ್ತರವನ್ನು ಕೊಡ್ತಾರೆ. ಡಾಕ್ಟರ್ ವಿಜಯಲಕ್ಷ್ಮಿ ಬಸವರೆಡ್ಡಿ ಮೇಡಮ್ ಅವರಿಗೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ಇನ್ನೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು.